ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯ ಸಾಧ್ಯತೆಗಳು 40%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 55%, ರಾಯಚೂರು ವಿಜಯಪುರ ಜಿಲ್ಲೆಗಳಲ್ಲಿ 30%, ಕೊಪ್ಪಳ ಜಿಲ್ಲೆ ಒಳಗ 25%, ಯಾದಗಿರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 35%, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 20% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸೂಚನೆಗಳು ಅದಾವ. ಇದನ್ನು ಬಿಟ್ಟರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಪ್ರಗತಿಪರ ರೈತರಾದ ಕಲಬುರಗಿ ತಾಲೂಕು ಪಟ್ಟಣದ ಗುಂಡೇರಾಯ ಸಿದ್ದಣ್ಣ ದುಳ್ಗೊಂಡ ಅವರು. ಬಹಳ ವಿಶೇಷ ಏನಂದ್ರೆ, ಇವರು ಕೃಷಿಯಲ್ಲಿ ಖುಷಿ ಕಂಡವರು. ತಮ್ಮ 3 ಎಕರೆ 27 ಗುಂಟ ಜಮೀನಿನಲ್ಲಿ ವರ್ಷಕ್ಕೆ $750,000 ಲಾಭವನ್ನ ಗಳಿಸಿ ಇವತ್ತು ಒಬ್ಬ ಮಾದರಿ ರೈತನಾಗಿ ನಮ್ಮ ಮುಂದೆ ಇದ್ದಾರೆ. ಇವರು ಹಿಡಿದದ್ದು ಮಿಶ್ರ ಬೆಳೆಯನ್ನ, ಬೇರೆ ಬೇರೆ ಬೆಳೆಯನ್ನ, ಒಂದು ಬೆಳೆಯಲ್ಲಿ ನಷ್ಟ ಆದರೆ ಇನ್ನೊಂದು ಬೆಳೆಯಲ್ಲಿ ಲಾಭವನ್ನ ಗಳಿಸಬಹುದು ಅನ್ನುವ ದೃಷ್ಟಿಯಿಂದ ಕೃಷಿಯಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿ ಅವರು ಯಶಸ್ವಿ ಒಬ್ಬ ರೈತನಾಗಿ ನಮ್ಮೊಡನಿದ್ದಾರೆ. ಮುಖ್ಯವಾಗಿ ಕಬ್ಬು, ರೇಷ್ಮೆ, ಅರಣ್ಯ ಮತ್ತೆ ಡೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಪಶು ಸಾಕಾಣಿಕೆ ಮೂಲಕನೂ ಕೂಡ ಅವರು ಲಾಭವನ್ನ ಗಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಅವರಲ್ಲಿ ಗಮನಿಸಬೇಕಾಗಿರೋದು, ಸ್ವತಃ ದುಡಿತಾ ಇದ್ದಾರೆ, ಅದು ಬಹಳ ಮುಖ್ಯವಾಗಿ. ಆಳುಗಳನ್ನು ಇಟ್ಟುಕೊಂಡಲ್ಲ, ತಾವೇ ದುಡಿಮೆ ಮಾಡಿ ತಮ್ಮ ಮನೆಯವರನ್ನೆಲ್ಲ ದುಡಿಮೆಗೆ ಹಚ್ಚಿ ಈ ಒಂದು ಲಾಭ ಗಳಿಕೆಯನ್ನು ಮಾಡಿ ಪ್ರಗತಿಪರ ರೈತರಾಗಿದ್ದಾರೆ. ಬನ್ನಿ ಮಾತಾಡೋಣ ಅವರ ಜೊತೆ. ನಮಸ್ಕಾರ ಗುಂಡೇರಾಯರೇ. ನಮಸ್ಕಾರ ಸರ್. ಗುಂಡೇರಾಯರೇ, ಬಹಳ ಖುಷಿ ಏನಂತ ಹೇಳಿದ್ರೆ, ಕೃಷಿಯಲ್ಲಿ ಯಾವಾಗಲೂ ಕಷ್ಟ ನಷ್ಟ ಅಂತ ಹೇಳುವುದೇ ನಾವು ಹೆಚ್ಚು ಕಾಣ್ತಾ ಇದ್ದೇವೆ. ಹೌದು ಸರ್. ವಾಸ್ತವವಾಗಿ ಪ್ರಕೃತಿ ವಿಕೋಪದಿಂದ ಆಗುವುದು ಸಹಜ. ಆದ್ರೆ ಮನಸ್ಸಿಟ್ಟು ದುಡಿದ್ರೆ, ಗುಂಡೇರಾಯರ ಹಾಗೆ ಪ್ರಗತಿಪರ ರೈತರಾಗಿ ಒಂದು ಲಾಭ ಗಳಿಕೆಯ ಕೃಷಿಕನಾಗಿ ಬೆಳಿಬಹುದು ಅಂತ ನಾವು ಕೇಳಿದ್ದೇವೆ. ಹೇಳಿ, ನಿಮ್ಮ ಅನುಭವ, ಹೇಗೆ ನಿಮಗೆ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಯಿತು, ಅಷ್ಟು ನೀವು ಆ ತಾದಾತ್ಮ್ಯ ಭಾವದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಮೂಲತಃ ಕೃಷಿ, ಯಾಕಂದ್ರೆ ನಮ್ಮ ಪಿತ್ರಾಜಿತರು ಕೃಷಿ, ಮುಂದೆ ನಾವು ಕೃಷಿ. ಕೃಷಿಯಲ್ಲಿ ಲಾಭ ಇಲ್ಲ ಅಂತಾರ, ತಪ್ಪ. ಯಾಕಂದ್ರೆ ಕೃಷಿ ಒಂದಕ್ಕೆ ಬೆನ್ನು ಹತ್ತಬಾರದು. ಮೂಲ ಸಮಗ್ರ ಕೃಷಿ ಇರಬೇಕು. ದಿನನಿತ್ಯ ಆದಾಯ ಬರೋ ಕೃಷಿ ಮಾಡಬೇಕು. ನಿಂತ ಜಾಗದ ಮೇಲೆ 1,000 ಬೇಕಂದ್ರೆ ಕೋಳಿ ಸಾಕಬೇಕು, 10,000 ಬೇಕಂದ್ರೆ ಕುರಿ ಸಾಕಬೇಕು. ನಿಂತ ಜಾಗದ ಮೇಲೆ ಹೊಲದಾಗೆ ಮೂಲತಃ ಆ ಥರ ಒಕ್ಕಲ್ತನ ಇರಬೇಕು. ಆಮೇಲೆ ಹೈನುಗಾರಿಕೆ ಇರಬೇಕು, ದಿನನಿತ್ಯ ಕಾಯಿಪಲ್ಯ ಬೆಳಿಬೇಕು. ಈ ಥರ ಬೆಳೆದ್ರೆ ರೈತನಿಗೆ ಒಟ್ಟು ಬಡತನ ಇರಲ್ಲ. ಬಡತನ ಬರೋ ಕಾರಣ ಏನಪ್ಪ, ನಮ್ಮ ಮೈಗಳತನ ಬಡತನ ಉದಾಸೀನ. ಅದಕ್ಕೆ ನಾವು ಈ ಥರ ಸಮಗ್ರ ಕೃಷಿ ಮಾಡ್ರೆ ನಮಗೆ ಬಡತನ ಇಲ್ಲ. ನಂದು ಇರೋದು 3 ಎಕರೆ ಪಿತ್ರಾಜಿತ್ರ, 3 ಎಕರೆ 27 ಗುಂಟೆ ಜಮೀನಲ್ಲಿ ನಾನು ಎಲ್ಲ ರೀತಿ ಸಮಗ್ರ ಕೃಷಿ ಮಾಡೀನಿ. ಮೊದಲು ನಾನು 35 ವರ್ಷದಿಂದ ಒಣ ಬೇಸಾಯ 3 ವರ್ಷ ಮಾಡೀನಿ. 3 ವರ್ಷ ಒಣ ಬೇಸಾಯ ಮಾಡಿದಾಗ ನನಗೆ ಅತಂತ್ರ ಸ್ಥಿತಿ ಇತ್ತು. ನಾನು 10ನೇವರೆಗೆ ಪಾಸ್ ಆದ. ಪಾಸ್ ಆದ್ಮೇಲೆ ಏನು ಮಾಡಬೇಕಪ್ಪ ಅಂಥೇಳಿ 3 ವರ್ಷ ಬೇರೆಯವ್ರ ಬಳಿ ಕೂಲಿ ನಾಲಿ ಮಾಡಿ ಅದ್ರ ಜೊತೆಗೆ ನಾನು ಒಣ ಬೇಸಾಯ ಮಾಡಿ, ಒಣ ಬೇಸಾಯದಿಂದ 3 ವರ್ಷದಲ್ಲಿ ನಾನು ತೊಗರಿ, ಜೋಳ, ಕಳ್ಳಿ, ಕುಸುಬಿ, ಶೇಂಗಾ ಹಿಂಗೆ ಒಣ ಬೇಸಾಯ ಮಾಡಿ 3 ವರ್ಷದಲ್ಲಿ 3,600 ರೂಪಾಯಿ ಧನ ಸಂಪತ್ತು ಮಾಡಿದೆ. ನನ್ನ ಗುರಿ ಏನಪ್ಪ ಅಂದ್ರೆ, ನಮ್ಮ ಪಕ್ಕದಾಗ ಎಲ್ಲರೂ, ನಮ್ಮ ಅಣ್ಣತಮ್ಮರು ಸೋದರರು ಎಲ್ಲರೂ ನೀರಾವರಿ ಇತ್ತು, ನಾವು ಯಾಕೆ ನೀರಾವರಿ ಮಾಡಬಾರ್ದು? ತನ್ನ 3 ವರ್ಷ ಒಣ ಬೇಸಾಯ ಮಾಡಿ 3 ವರ್ಷದಲ್ಲಿ 3,600 ರೂಪಾಯಿ ಗೊಳೆ ಮಾಡಿ 4ನೇ ವರ್ಷಕ್ಕೆ ಬಾವಿ ತೋಡಿಸೋಕೆ ಚಾಲು ಮಾಡಿದ. ಅಂದ್ರೆ ಎಷ್ಟು ದೊಡ್ಡ ಬಾವಿಯ ಹೇಗೆ? ದೊಡ್ಡ ಬಾವಿನೇ ಸರ್. ಎಷ್ಟು ಅಗಲದಲ್ಲಿದೆ? ನಂದು ಅಗಲ 27 ಫೀಟ್ ಸರ್ ಬಾವಿ ರೀ. ಅದು ಮೂಲತಃ ಒಂದು ಲೇಬರ್ ಹಚ್ಚಿ ಮೊದಲು ಕೊಟ್ಟೆವು ಸರ್. ಅವರು 22 ಫೀಟ್ ಹೊಡೆದು ಬಿಟ್ಟು ಹೋದ್ರು. 22 ಫೀಟ್ ಹೊಡೆದು ಬಿಟ್ಟು ಹೋಗಿದ್ರೆ ನಾನ್ಯಾಕೆ ಹೊಡಿಬಾರದು? ನಾವು ಮತ್ತು ನನ್ನ ಹೆಂಡತಿ ಒಂದು ಆಳು ತೊಗೊಂಡು ಅದಕ್ಕೆ ಮತ್ತೆ 56 ಫೀಟ್ ಆಳು ಮಾಡಿದ್ದೆ ಸರ್. ನೀವೇ ಮನೆಯವರು ಒಂದು ಆಳು ತೊಗೊಂಡು 56 ಫೀಟ್ ಬಾವಿ ಮಾಡಕ್ಕೆ ದಿನನಿತ್ಯ ನಾನು ನೆನೆಸ್ತೀನಿ ಸರ್. ಭೂಮಿ ನೀರು ಗಾಳಿ ಬೆಳಕ ಅಗ್ನಿ ಈ ಪಂಚತ್ಭೂತಗಳು ದಿನಾನು ನೆನೆತಿದ್ದೆ. ಅದ್ರ ಜೊತೆಗೆ ನನ್ನ ತಂದೆ ತಾಯಿಗೆ ದಿನಾನು ನಮಸ್ಕಾರ ಮಾಡ್ತಿದ್ದ. ಎಂದಾದರೂ ಈ ಬಾವಿ ಎಂದೂ ಒಣಗಬಾರದು, ಬರಗಾಲ ಬಿದ್ದರೂ ನಾನು ಬಾವಿಗೆ ನೀರು ಇರಬೇಕು ಅಂತ ದಿನನಿತ್ಯ ನೆನೆಸ್ತಿದ್ರು ಸರ್. ಅಂದ್ರೆ ಎಲ್ಲ ಕಡೆಯಲ್ಲಿ ಬರ ಬಂದ್ರೂ ನಿಮ್ಮಲ್ಲಿ ನೀರು ಆರಿಲ್ಲ ಸರ್. ದಿನನಿತ್ಯ ನಮ್ದು ಬರಗಾಲ ಅಂದ್ರೂ 2000 ಲೀಟರ್ ನೀರು ಬರ್ತಿತ್ತು. ಅಷ್ಟು ನೀರೊಳಗೆ ನಾನು ಏನು ಮಾಡಬೇಕು ಅಂತ ಹೇಳಿ ಅವಾಗ ಬಾವಿ ಚಾಲು ಆದ್ಮೇಲೆ ನಾನು ಡೈಲಿ ಯಾವಾಗಪ್ಪ ಅಂದ್ರೆ ಮೇ ಎಂಡಿಗೆ ಬದನಿ ಟೊಮಾಟೆ ಆಗಿ ಮೆಣಸಿನಾಗಿ ಉಳ್ಳಾಗಡ್ಡಿ ಆಗಿ ಇಂಥವು ನಾನು ಮೊದಲು ಮುಂಗಾರಿನಾಗ ಹಾಕ್ತಿದ್ರು ಸರ್. ಹಾಕೋತ ಹಾಕೋತ ಒಂದು ಮಡಿಗೆ ಬದನಿಗೆ 300-200 ಆಮೇಲೆ 250 ಮೆಣಸಿನಾಗಿ ಬದನಿಯಾಗಿ ಟೊಮಾಟೆ ಹೀಗೆ ಮಾರಾಟ ಮಾಡ್ತಿದ್ರು ಅವಾಗ. ಅದು ಎಷ್ಟು ಒಂದು 2 ತಿಂಗಳು ಮಾರಾಟ ಮಾಡಿಸ್ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ನಮ್ಮ ಹೊಲಕ್ಕೆ ಬಂದು ಅವ್ರು ಒಯ್ತಿರ್ ಸರ್. ಓಹೋ, ನರ್ಸರಿ ನೋಡಿ ತಗೊಂಡು ಹೋಗಿ ಮಾರ್ಬೇಕಂತ ಏನಿಲ್ಲ ಇಲ್ಲ ಸರ್. ನಾನು ಹೊಲದಾಗೆ ಸಣ್ಣ ಮಡಿ ಮಾಡ್ತಿದ್ದೆ ಸರ್. ಅಂದ್ರೆ ಸಾವಯವ ಗೊಬ್ಬರ? ಸಾವಯವ ಗೊಬ್ಬರ. ರಾಸಾಯನಿಕ ಗೊಬ್ಬರ ಹಾಕುದೇ ಇಲ್ಲ? ಇಲ್ಲ, ಮೊದಲು ನಾನು 4-5 ವರ್ಷ ರಾಸಾಯನಿಕ ಕೃಷಿ ಮಾಡೀನಿ ಸರ್. ಮೊದಲು ಅವಾಗ ನನಗಿನ್ನ ಏನಿತ್ತು, ದನಗಳು ಇದ್ದಿದ್ದಿಲ್ಲ, ನನಗೆ ಹೊಲದಾಗ ಇರ್ಲಿಕ್ಕಿನ್ನ ಚಾನ್ಸ್ ಇದ್ದಿಲ್ಲ. ಅವಾಗ ರಾಸಾಯನಿಕ ಕೃಷಿ ಸ್ವಲ್ಪ ಮಾಡ್ತಿದ್ದ. ಇನ್ನು ಉಳಿದಿದ್ದು ನಂಬಲ್ಲಿದು ಕಟ್ಟಿಗೆ ಗೊಬ್ಬರ ತಿಪ್ಪಿ ಗೊಬ್ಬರ ಹಂಗೆ ಸ್ವಲ್ಪ ಸ್ವಲ್ಪ ಉಪಯೋಗ ಮಾಡ್ತಿದ್ರು. ಮುಂದೆ ನಾನು ಈಗ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿಗೆ ಬರಬೇಕಂದ್ರೆ ಏನು ಮಾಡ್ಬೇಕು ಅಂತೇಳಿ ಇನ್ನೂ ನನ್ನ ಯೋಚನೆ ಇತ್ತು ಸರ್. ಮುಂದೆ ಏನು ಮಾಡ್ದೆ, ಬಾವಿ ಎಲ್ಲ ತೋಡ್ದಾದ್ಮೇಲೆ ಮುಂದೆ ನಾವು ಎಲ್ಲ ಈ ನರ್ಸರಿ ಮಾಡ್ಕೋತ ಮುಂದೆ ನಾವೇ ಯಾಕೆ ಬದನೆ ಹಚ್ಚಬಾರ್ದು, ನಾವೇ ಬದನೆ ಹಚ್ಚಿದ್ದೇವೆ ಸರ್. ಬದನೆ ಹಚ್ಚಿದ ಮೇಲೆ ಸರ್ ಆ ವರ್ಷ ಒಂದು 1/2 ಎಕರೆದಲ್ಲಿ ಎಲ್ಲ ಖರ್ಚು ತೆಗೆದು ಕೆಮಿಕಲ್ ತೆಗೆದು ಗೊಬ್ಬರ ತೆಗೆದು 88,000 ರೂಪಾಯಿ ಲಾಭ ಆಯ್ತು ಸರ್. ಬದನೆ ಸರ್ 88,000 ಲಾಭ ಆದಮೇಲೆ ಮುಂದೆ ನಾವು ಇನ್ನು ಈ ಬದನೆಗೆ ಬೆನ್ನು ಹತ್ತಿದೆವು, ಇನ್ನು ತೋಲ ನಾವು ರಾಸಾಯನಿಕ ಕೃಷಿ ಮಾಡ್ಕೋತ ಕೆಮಿಕಲ್ ತಿನ್ಕೋತ ಆದ್ರೆ ನಮ್ಮದು ಆಯುಷ್ಯ ಕಮ್ಮ ಆತ ನಮ್ಮ ಗುರಿ ಸರ್. ಓಹೋ, ಈ ಥರ ಆಯುಷ್ಯ ಕಮ್ಮ ಆಯಿತು ಅಂದಾಗ ಮುಂದೆ ಏನು ಮಾಡ್ಬೇಕಪ್ಪ ಅಂತ ನಾವು ಯೋಚನೆ ಮಾಡ್ಕೋತ ಕೂತಾಗ ಒಂದು ದಿವಸ ಸಾಯಂಕಾಲ ಆಲ್ ಇಂಡಿಯಾ ರೇಡಿಯೋದಾಗ ಪ್ರಸಾರ ಆಯಿತು. ನಮ್ಮ ತೀರ್ಥಹಳ್ಳಿ ತಾಲೂಕು ಪುರುಷೋತ್ತಮ ರಾಯವರು ಸಾವಯವ ಕೃಷಿ ಬಗ್ಗೆ ರೇಡಿಯೋಲಿ ಸಂದರ್ಶನ ಕೊಟ್ಟರು. ಆ ಸಂದರ್ಶನಕ್ಕೆಳಗೆ ನಾ ಅಡ್ವರ್ಟೈಸ್ ತೊಗೊಂಡು ಸೀದಾ ನಾ ಡೈರೆಕ್ಟ್ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಹೋದ್ರು ಸರ್. ಒಂದು ವಾರ ಇದ್ದು ಅವರು ಹೆಂಗೆ ಸಾವಯವ ಕೃಷಿ ಮಾಡ್ಯಾರ, ಯಾವ ಥರ ಸಮಗ್ರ ಕೃಷಿ ಮಾಡ್ಯಾರ, ದನಗಳು ಹೈನುಗಾರಿಕೆ ಎಲ್ಲ ರೀತಿ ಮಾಡಿದರು. ಒಂದು ವಾರ ಅವ್ರ ಬಳಿ ಇದ್ದು ನಾನು ನನ್ನ ಊರಿಗೆ ವಾಪಸ್ ಬಂದೆ ಸರ್. ವಾಪಸ್ ಬಂದ ಮೇಲೆ ನಾನು ಇನ್ನೂ ಮಾಡಬೇಕನ್ನ ಇಚ್ಛನದಾಗಿದ್ದ. ಮುಂದೆ ನನಗೊಂದು ಸಾರಿ ಇಲ್ಲಿ ಗುಲ್ಬರ್ಗದಾಗ ಒಬ್ಬರು ಹೈದರಾಬಾದ್ ಕಂಪ್ನಿಯಿಂದ ಆರ್ಗ್ಯಾನಿಕ್ ಗೊಬ್ಬರಗಳು ಸಪ್ಲೈ ಮಾಡ್ತೀರಿ ಸರ್, ಇಲ್ಲಿ ಗುಲ್ಬರ್ಗ ಬಿಯಾನಿ ಕಾಂಪ್ಲೆಕ್ಸ್ ಪ್ರತಾಬಾದ್ ಸಿದ್ದು ಅಂತಿದ್ರು ಸರ್, ಅವರು ನಂದು ಸಪ್ಲೈ ಮಾಡ್ತೀರಿ ಸರ್. ಸಪ್ಲೈ ಮಾಡಿದಾಗ ನಾನು ಉಳ್ಳಾಗಡ್ಡಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತಿದ್ದೆ, ತಿಪ್ಪಿ ಗೊಬ್ಬರ ಹಾಕ್ತಿದ್ದೆ. 1 ಎಕರೆಗೊಂದು 20 ಕೆಜಿ ಯೂರಿಯಾ ಕೊಡ್ತಿದ್ದೇವೆ ಸರ್. ಯೂರಿಯಾ ಕೊಟ್ಕೋತ ಕೊಟ್ಕೋತ ಮುಂದೇನಾಯ್ತು, ಇದನ್ನು ಬಿಡಬೇಕು ಬಿಡಬೇಕು ಅನ್ನೋದಾಗ ಇನ್ನು ಮತ್ತೆ 2 ತಿಂಗಳು ಮುಂದೆ ಹೋಯ್ತು ಸರ್. ಪ್ರತಿ ವರ್ಷ ಬದನೆ ಹಚ್ತೀವಿ ಸರ್. ಬದನೆ ಹಚ್ಕೋತ ಇದ್ದಾಗ ಮತ್ತೆ 2ನೇ ವರ್ಷಕ್ಕೆ ಬದನೆಕಾಯಿ ನನಗೇನಾಯ್ತು, ಕೆಮಿಕಲ್ ಹತ್ತಿತ್ತು. ಕೆಮಿಕಲ್ ಹತ್ತಿ ಬದನೆಕಾಯಿದು ಎಫೆಕ್ಟ್ ಆಗಿ ನಾನು ಬಸವೇಶ್ವರದವಾಗನಿಗೆ ಅಡ್ಮಿಟ್ ಆದ ಸರ್. ಓಹೋ, ಅಂದರೆ ರಸಗೊಬ್ಬರ ಬಳಕೆ ಮಾಡಿದಾಗ ನಿಮಗೂ ಅದು ತೊಂದರೆ ಕೊಡ್ತು? ನಮಗೆ ತೊಂದರೆ ಕೊಡ್ತು. ಇನ್ನು ನಂದು ಜೀವ ಹೋಗ ಪ್ರಸಂಗ ಬಂತು. ಓಹೋ, ಇನ್ನು ಏನು ಮಾಡಬೇಕಪ್ಪ, ಇಷ್ಟೆಲ್ಲ ಜ್ಞಾನ ಇಟ್ಕೊಂಡು ನಾವು ಯಾಕೆ ಇದು ಮಾಡಬಾರ್ದು ಅಂತ ನಮ್ಮ ತಾಯಿ ಕೇಳಿದಾಗ ನಮ್ಮ ತಾಯಿ ಅಂದಳು, ಯಪ್ಪ ಈ ಜೀವ ಹುಟ್ಟು ಕೈ ಮತ್ತೊಮ್ಮೆ ಹುಟ್ಟಲ್ಲ, ಇದ್ರದ್ದು ಆವಿಷ್ಯ 100 ವರ್ಷದ, ಇದು ಬೇಡ ಕೃಷಿ, ಆರ್ಗ್ಯಾನಿಕ್ ಕೃಷಿನೇ ಮಾಡಮ್, ನಮ್ಮ ಹಿಂದೆ ಪಿತ್ರಾಜಿಸ್ತರು ತಿಪ್ಪಿ ಗೊಬ್ಬರ ಹಾಕಿ ಮಾಡ್ತಿದ್ರು, ಇನ್ನು ಅದು ಮಾಡಮ್ ಅಂತೇಳಿ ನಮ್ಮ ತಾಯಿ ಆಜ್ಞೆ ಮಾಡಿದಾಗ ನಾನು ಸೀದಾ ಬಿಟ್ಟು ಇವತ್ತಿನಿಂದ ರಾಸಾಯನಿಕ ಕೃಷಿ ಮಾಡಬಾರದು. ಯಾವ ವರ್ಷ ಇದು? ಇದು ಸರ್ ಈಗ ನಾನು ಕನಿಷ್ಠ ಒಂದು 20 ವರ್ಷ ಮೇಲ್ಪಟ್ಟಾಗ ಸರ್. ಓಹೋಹೋ, ಅವಾಗ ನನ್ನ ತಾಯಿಯಿಂದ ಇಲ್ಲಿವರೆಗೆ ನೀವು ಇದೇ ಸಾವಯವ ಗೊಬ್ಬರವನ್ನೇ ಬಳಸ್ತಾ? ಈಗ ಸಾವಯವ ಗೊಬ್ಬರ 30 ವರ್ಷ 33 ವರ್ಷ ಸರ್. ಸರ್ ಆಮೇಲೆ ಬದನೆ ಬಿಟ್ಟರೆ ಮತ್ತೆ? ಬದನೆ ಬಿಟ್ಟ ಮೇಲೆ ಮುಂದೆ ನಾನು ತಿಪ್ಪಿ ಗೊಬ್ಬರ ಮೇಲೆ ಸರ್, ಎಲ್ಲ ತಿಪ್ಪಿ ಗೊಬ್ಬರ ಆಮೇಲೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ಥರ ಮಾಡ್ಕೋತ ಮಾಡ್ಕೋತ ಬಂದಾಗ ನನಗೇನಾಯ್ತು, ಲಾಭ ಹೆಚ್ಚಿಗೆ ಹಾಕ, ಲಾಭ ಹೆಚ್ಚಿಗೆ. ನಮ್ಮ ತಾಯಿ ಏನು ಹೇಳಿದ್ರು, ಇನ್ನು ಮುಂದೆ ಯಾವತ್ತೂ ರಾಸಾಯನಿಕ ಕೃಷಿ ಮುಟ್ಬಾರ್ದು, ಮುಂದೆಲ್ಲ ಕಾಯಿಪಲ್ಲೆ ಮಾಡ್ಕೋ ಸರ್, ಬದನೆ ಎಲ್ಲ ತರಕಾರಿ ಮಾಡ್ಕೋತ ಉಳ್ಳಾಗಡ್ಡಿ. ಪ್ರತಿ ವರ್ಷ ಉಳ್ಳಾಗಡ್ಡಿನ ಜನವರಿ 1 ತಾರೀಕು ಒಂದು ಲಾರಿ ಉಳ್ಳಾಗಡ್ಡಿ ಹೋಯ್ತು ಆಯ್ತು ಲಾಭ. ಉಳ್ಳಾಗಡ್ಡಿ ಎಲ್ಲ ನರ್ಸರಿ ಮಾಡೋದು, ಉಳ್ಳಾಗಡ್ಡಿ ಬೀಜ ಮಾಡೋದು, ಮನೆಗೆ ಸ್ವಲ್ಪ ಸ್ವಲ್ಪ ಮೆಂಕಿ ತನಿ ಹಾಕೊಳ್ಳೋದು, ಇಂಥವೆಲ್ಲ ಜೋಳ ಬೆಳೆಯೋದು, ಜಮೀಗಳು ಎಲ್ಲ ಲಾಭ ಮಾಡ್ಕೊಳ್ಳೋದಾಗ ಮುಂದೆ ಏನಾಯ್ತು, ನಾವು ಇದ್ರಾಗ ದುಡಿಮೆ ಹೆಚ್ಚಾಕತ್ತೆ ಸರ್. ಅಂದ್ರೇನು, ಇದ್ರಾಗ ಲೇಬರ್ದು ಮನೆಯವ್ರು ಎಲ್ಲ ಕೆಲಸ ಹೆಚ್ಚಿಗೆ ಹಾಕತ್ತು, ಕೆಲಸ ಕಡಿಮೆ ಆಗೋದು ಏನು ಮಾಡಬೇಕಂತಂದಾಗ ನಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟೆವು. ಅದಕ್ಕಿಂತ ಮೊದಲು ಭೇಟಿ ಕೊಡಾಳೆ ನಾವು ಅಳನ್ ತಾಲೂಕದಾಗ ನಮ್ಮ ಸೋದರ ಸುಲ್ತಾನಪ್ಪ ತರ ಅವ್ರು ರೇಷ್ಮೆ ಮಾಡ್ತಿದ್ರು. ಅವ್ರ ಬಳಿ ಸ್ವತಃನೇ ನಮ್ಮ ತಾಯಿ ನಾವು ಹೋಗಿದ್ದೆವು ಮನೆಗೆ, ಬೀಗರಾಗ್ತಿರು. ಹೋದಾಗ ಅವ್ರು ರೇಷ್ಮೆ ಯಾವ ಥರ ಮಾಡ್ತಾರಂತ ನಾನು ನೋಡಿದೆ ಸರ್. ಅವ್ರ ಗೂಡು ಕಟ್ಟೋದು, ಅವ್ರ ಹೊಲ ನೋಡ್ದೆ, ಎಲ್ಲ ನೋಡ್ದೆ. ನಾವೂ ಯಾಕೆ ಮಾಡಬಾರ್ದು ಅಂತ ನಾನು ಮನಸ್ಸಿನಾಗ ಸಂಕಲ್ಪ ಮಾಡಿದೆ. ಮುಂದೆ ನಾವೇನು ಮಾಡಿದೆವು, ಸೀದಾ ಬಂದೆವು. ಬಂದ ಮೇಲೆ ಸೀದಾ ನಾವು KVK ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲ ಅಧಿಕಾರಿಗಳಿದ್ರು, ಸರ್ ನಾನು ರೇಷ್ಮೆ ಮಾಡ್ಬೇಕಂತೀನಿ ಅಂದಾಗ ಅವ್ರು ಮಾಡ್ಕೊಂಡಪ್ಪ ನೀ ಇದೆಲ್ಲ ಮಾಡಿದಿ, ರೇಷ್ಮೆ ಅಂತ ದೊಡ್ಡ ಕೆಲಸ ಎಲ್ಲ ಮಾಡತ್ತಂದ್ರು. ಮಾಡಂದಾಗ ನಾನು ರೇಷ್ಮೆ ಮಾಡೋ ಸಲ ಸಂಪರ್ಕ ಮಾಡಿಕೊಂಡು ನಮ್ಮ ರೇಷ್ಮೆ ಇಲಾಖೆಗೆ ಹೋದ. ಆ ವರ್ಷ ನಾನು ಕೆನರಾ ಬ್ಯಾಂಕಿನ ಸ್ವಲ್ಪ ಸಾಲ ತೆಗೆದುಕೊಂಡಿ ಸರ್, ಸಾಲ ಎರೆಹುಳ ಸಾಲ ತೆಗೆದುಕೊಂಡ. ಈ ದುಡ್ಡು ಖರ್ಚು ಮಾಡಬಾರ್ದು ಅಂತ ಹೇಳಿ ನಾನೇ ನಂದು ಬೇರೆಯವ್ರ ಬಳಿ ಹೋಗಿ ಎಸ್ಟಿಮೇಟ್ ತಂದು ರೇಷ್ಮೆ ಶೆಡ್ ನಿರ್ಮಾಣ ಮಾಡ ಸರ್. ಓಹೋ, ರೇಷ್ಮೆ ಶೆಡ್ ನಿರ್ಮಾಣ ಮಾಡ್ದೆ ನಾನು ಸರ್. ಈ ಕಡ್ಡಿ ತಂದು ನಾನು ಹಚ್ಚಿದ್ರೆ ಸರ್ ರೇಷ್ಮೆ ಹೊಲ್ದಾಗ. ಓಹೋ, 2 ಎಕರೆ ರೇಷ್ಮೆ ಮಾಡಿ ಸರ್. 2 ಎಕರೆ ಮಾಡಿದೆ. 2 ಎಕರೆ ರೇಷ್ಮೆ ಮಾಡಿ ಎಲ್ಲ ರೆಡಿ ಮಾಡಿ ಈಗ ಚಾಕಿ ಸೆಂಟ್ರದ ನನಗೆ ಹುಳಗಳು ಬೇಕಂದ್ರೆ ಇಲ್ಲ ನೀವೇ ತತ್ತಿ ತರ್ಸ್ ಮಾಡ್ಕೋಬೇಕಂದ್ರೆ ಸರ್. ಅವರಿಗೆ ಮತ್ತು ಕೆನರಾ ಬ್ಯಾಂಕಿನವರಿಗೆ ಎಲ್ಲ ಕೃಷಿ ಇಲಾಖೆ ನಮ್ಗೆ ಏನು ಸಂಬಂಧಪಟ್ಟವು, ಅವಾಗ ರೂಳಿಯವರಿದ್ದರು, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ ಚಂದನ, TV, ಎಲ್ಲ ಮೀಡಿಯಾದವರಿಗೆ, ಎಲ್ಲ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಸ್ವಂತ ಕಾರ್ಡ್ ಮಾಡಿರಿ, ಇನ್ವೆಸ್ಟೇಷನ್ ಕೊಡ್ಸರ್ ಎಲ್ಲರಿಗೆ. ನಮ್ಮ ಇಂಥ ಕಾರ್ಯಕ್ರಮದ ರೇಷ್ಮೆ ಶೆಡ್ ಓಪನಿಂಗ್ ಅದ, ನಮ್ದೆಲ್ಲ ನೋಡ್ರಿ ಅಂತ ಹೇಳಿ ಬಂದು ಎಲ್ಲರಿಗೆ ಕೊಟ್ಟ. ಎಲ್ಲರೂ ನನಗೆ ಹೋಗ್ಬಿಟ್ಟು ಎಲ್ಲ ಇಲಾಖೆದವ್ರು ಬಂದರು ಸರ್. ಎಲ್ಲ ಇಲಾಖೆದವ್ರು ನಂಗೆ ರೇಷ್ಮೆ ಶೆಡ್ ಓಪನಿಂಗ್ ಆಯಿತು. ಓಪನಿಂಗ್ ಆಗಿ ಅವತ್ತು ಹುಳಗಳು ಇದ್ದು ಎಲ್ಲ ಇದ್ದು. ಎಷ್ಟು ಹುಳಗಳನ್ನು ನೀವು? ನಾವು ಆಗ 200 ಮಟ್ಟಿ ಸಾಕಿದ್ರೆ ಸರ್. 200 ಮಟ್ಟಿ ಸಾಕಿದ ಅದು ನನ್ನ ಬಳಿ ಏನಾಯ್ತು, ಆ ವರ್ಷ ಅದು ಶಿವರಾತ್ರಿಗೆ ನೀರು ಕಡಿಮೆ ಆಯ್ತು ಸರ್. ನೀರು ಕಡಿಮೆ ಆಗಿ ಅವು ಹುಳಗಳು ಗೂಡು ಕಟ್ಟಲಿಲ್ಲ. ಗೂಡು ಕಟ್ಟಲಿಲ್ಲ, ನನಗೇನಾಯ್ತು ಗೂಡು ಯಾಕೆ ಕಟ್ಟಲಿಲ್ಲ ಅಂತ ನಾನು ಅವ್ರಿಗೆ ಇಲಾಖೆದವ್ರು ಕರೆಸ್ದೆ. ಗುಂಡಪ್ಪ ನಿಮ್ಮ ತಪ್ಪಲ್ದಾಗ ನೀರಿನ ಅಂಶ ಕಡಿಮೆ ಆಗಿದೆ, ಈ ಸಾರಿ ಇದು ಆಗಿದೆ, ಅದಕ್ಕೆ ಈಗ ಏನು ಮಾಡತ್ತೀರಿ ಅಂತ ಕೇಳ್ದೆ. ಇಲ್ಲ ಇದು ತೆಗ್ದು ಹಾಕಬೇಕಂದ್ರು. ಅವಾಗಿಂದಾಗ ಅವರಾದರೆ ಪೂರ ತೆಗ್ದು ಹಾಕಿದ್ರು ಸರ್. ತೆಗ್ದು ಹಾಕಿ ಅದು ಬೆಳೆ ಹಂಗೆ ಇಟ್ಟೆ ಸರ್. ಇಟ್ಟು ಜೂನಕ್ಕೆ ಅದು ನಾನೇನು ಮಾಡ್ದೆ, ಮೇ ಎಂಡಿಗೆ ಸರ್, ಮೇ ಎಂಡಿಗೆ ಅದೆಲ್ಲ ಬೀಜಕ್ಕೆ ಮಾರಿದೆವು ಸರ್. ರೇಷ್ಮೆ ಬೀಜಕ್ಕೆ ಮಾರಿ ನೆಸ್ಟ್ ತಕ್ಷಣ ಸರ್ ಅದಕ್ಕೆ ಗೊಬ್ಬರ ಹಾಕಿ ನೀರು ಕಟ್ಟಿ ಎಲ್ಲ ಮಾಡಿ ಜೂನಕ್ಕೆ ಮಾಡ್ದೆ. ಎರಡನೇ ಬೆಳೆ 61,000 ರೂಪಾಯಿ ತಂದು ಸರ್. ಓಹೋ, ಎರಡನೇ ಬೆಳೆ 61,000 ರೂಪಾಯಿ. ಮೊದಲು ಬೆಳೆ ಫೇಲ್ ಆದ್ರೆ ಆಗಲೇಕ. ಆದ್ರೆ ತಪ್ಪಲೆಲ್ಲ ನೀವೇ ಬೆಳೆಸಿ? ನಾವೇ ಬೆಳೆಸಿದ್ರು ಸರ್. ನಾನು ತಾಯಿ ಹೇಳ್ತಿಳು, ಯಪ್ಪ ಹತಾಶ ಆಗಬಾರದು ಜೀವನದಾಗ, ಮರಳಿ ಪ್ರಯತ್ನ ಮಾಡ್ಬೇಕತ್ತ. ನನ್ನ ತಾಯಿ ಬಹಳ ಬೋಧನೆ ಹೇಳಿದ್ರಿ ನೀವು. ಹಾ ಸರ್, ಮರಳಿ ಪ್ರಯತ್ನ ಮಾಡ್ಬೇಕು. ಸೋಲು ಇದು ಬಹಳ ಸರಳ ಇಲ್ಲ, ಸೋಲದನ್ನು ಸರಳ ಅದ, ಗೆದ್ದದನ್ನು ಸರಳ ಅದ ಅಂತ ಹೇಳ್ತೀವಿ. ಸೋಲು ಗೆಲುವಿನ ಮೆಟ್ಟಿಲ್ಲ ಅಂತ ಹೇಳ್ತೀವಿ. ಇದಕ್ಕೆ ನಾನೇನು ಮಾಡ್ದೆ, ಆ ವರ್ಷ ಇಬ್ಬರೇ ಗಂಡ ಹೆಂಡತಿ ರೇಷ್ಮೆ ಮಾಡಿ ಹೊಲದಾಗೆ ಊಟ ಮಾಡೋದು, ಅಲ್ಲೇ ಇರೋದು. ಒಂದೊಂದು ದಿನ ಊಟ ಮಾಡೋಕ್ಕೂ ಸ್ಥಿತಿ ಇರ್ತಿಲ್ಲ ಸರ್. ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿ ಮನೆಯಾಗ ಅನ್ನ ಮಾಡೋದು, ಆರ್ಗ್ಯಾನಿಕ್ ಅನ್ನ ರೀ, ನಮ್ಮ ಸಾವಯವ ಬೆಳೆದಿದ್ದು ಅನ್ನ. ಹೋಟೆಲ್ದೊಳಗಿನ ಸಮೋಸ ತಿಂದು ಹಾಲು ಕುಡಿದು ರೇಷ್ಮೆ ಮಾಡಿದೆವು ಸರ್. 61,000 ರೂಪಾಯಿ ಪಟ್ಟಿ ಬತ್ತು, ನನಗೆ ಸಂತೋಷ ಆಯ್ತು ಸರ್. ಅಲ್ಲಿಂದ ಇಲ್ಲಿ ತನಕ ನಾನು ರೇಷ್ಮೆ ಬೆಳೆ ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಇವತ್ತು ರೇಷ್ಮೆ ಮೇಲೆ, ನೀರಾವರಿ ಮೇಲೆ ನಮ್ಮ ಹಿರಿಯರು ಮನೆ ಇದ್ದಿಲ್ಲ. ಈಗಲೂ ಮುಂದುವರೆದಿದ್ದಾರೆ? ಈಗಲೂ ಮುಂದುವರಿಸಿ. ಈಗ ಸದ್ಯ ಮಾರಾಟ ಎಲ್ಲ ಹೇಗೆ ಮಾಡ್ತೀವಿ? ಈಗ ನಾವು ಮಾರಾಟ ನೋಡಿ ಸರ್, ರಾಮನಗರನು ಮಾರ್ತೇವೆ, ಇಲ್ಲಿ ಗುಲ್ಬರ್ಗನು ಮಾರ್ತೇವೆ. ಇವತ್ತು ಸದ್ದು ನನ್ನ ಬಳಿ ರೇಷ್ಮೆ ರೆಡಿ ಆಗ್ಯದ ಸರ್. ಅಲ್ಲಿ ಹಿಡಿದು ಇಲ್ಲಿ ತನ್ನ ಕೃಷಿ ಮಾಡ್ಕೋತ ಬಂದಾಗ ನಮಗೇನಿಸ್ತು, ರೇಷ್ಮೆ ಲಾಭ ಕಾಣ್ತು. ಇನ್ನು ಎಲ್ಲ ಇಲಾಖೆಗಳು ನಾನು ಇಡೀ ಜಗತ್ತನ್ನೇ ತೋರಿಸ್ಯಾರ ಸರ್. ನನಗೆ ಎಲ್ಲ ಇಲಾಖೆದವ್ರು ನನಗೆ ಆಲ್ ಇಂಡಿಯಾ ಪ್ರಯಾಣ ಮಾಡಿಸ್ಯಾರ, ಹೆಚ್ಚಿಗೆ ಎಲ್ಲ ಇಲಾಖೆದವ್ರು ತೋರಿಸ್ಯಾರ. ಇನ್ನು ಹೆಚ್ಚಿಗೆ ಕೊತ್ತಲ್ ಬಸವೇಶ್ವರ ಶಿಕ್ಷಣ ಸಮಿತಿ ಬಸವರಾಜ್ ಶೇಡಂ ಪಾಟೀಲ್ ಅವರು ನನಗೊಂದು ಅವ್ರು ಏನು ನಮ್ಮ ಮಾಡ್ಕೊಂಡು ನನ್ನ ಶಿಷ್ಯ ಅಂತ ತಿಳ್ಕೊಂಡ್ರು ಅವ್ರು, ನಾನು ಅವ್ರಿಗೆ ಗುರುಗಳು ಅಂತ ತಿಳ್ಕೊಂಡು ಅವರೆಲ್ಲ ಆಲ್ ಇಂಡಿಯಾ ನನಗೆ ತಿರುಗಿಸರು. ತಿರುಗಿದಾಗ ನನ್ನ ಅಪಾರವಾದ ಬೆಳವಣಿಗೆ ಆಯ್ತು ಸರ್. ಜ್ಞಾನನು ಬಂತು, ಜ್ಞಾನ ಬಂದ ಮೇಲೆ ಇನ್ನು ಯಾವತ್ತೂ ದುಡಿಮೆ ದುಡ್ಡಿನ ತಾಯಿ, ಅನ್ಯಾಯದ ಹಣ ಮುಟ್ಟಬಾರ್ದು, ವ್ಯರ್ಥ ಕಾಲ ಕಳಿಬಾರ್ದು, ಜೀವ ಇಡಿಮಾನ ದುಡಿಬೇಕಂತೇಳಿ ಇವತ್ತು ನಾವು ಯಾವತ್ತೂ ಕೆಟ್ಟದ್ದನ್ನು ಬಯಸಿದ. ರೇಷ್ಮೆ ಬೆಳೆಯನ್ನು ಬಿಟ್ಟು ಮತ್ತೆ ಮುಂದೆ ಯಾವುದಕ್ಕೆ? ರೇಷ್ಮೆ ಇಷ್ಟು ಲಾಭ ಆದ್ಮೇಲೆ ಸರ್, ರೇಷ್ಮೆ ಜೊತೆ ಒಳಗೆ ಅದ್ರೊಳಗೆ ಸರ್ ನಾನು 56 ಸೀಡ್ಲೆಸ್ ನಿಂಬೆ ಮಾಡಿನಿ ಸರ್. ಸೀಡ್ಲೆಸ್ ನಿಂಬೆ? ಹಾ, ಸೀಡ್ಲೆಸ್ ಅಂದ್ರೆ ಅದ್ರಲ್ಲಿ ಬೀಜನೇ ಇರುವುದಿಲ್ಲ, ದಪ್ಪಕಾಯಿ ಇರ್ತವ. ಅದು ಉಪ್ಪಿನಕಾಯಿ ಬಹಳ ಸೂಕ್ತ ಸರ್. ಓಹೋ, ಉಪ್ಪಿನಕಾಯಿ ಬಹಳ ಟೇಸ್ಟ್ ಇರ್ತದೆ. ಎಷ್ಟು ಗಿಡಗಳಿವೆ? 56 ಗಿಡಗಳವ ಸರ್. 51 ಗಿಡಗಳು 4 KG, 3 KG, 5 KG ಕಾಯಿ ಕಡಿತಾವ ಈಗ ಸದ್ದು ಅದಾವ ಸರ್. ಓಹೋ, ಈಗ ನಾವು ಮಾರ್ಕೆಟ್ ಹಾಕೋದಿಲ್ಲ ಸರ್, ನಮ್ಮದೇ ಪ್ರಾಡಕ್ಟ್ ಉಪ್ಪಿನಕಾಯಿ ಮಾಡೋದು. ನೀವು ಉಪ್ಪಿನಕಾಯಿ? ನಾವಿನಕಾಯಿ ಉಪ್ಪಿನಕಾಯಿ, ಗುಂಡಪ್ಪ ಉಪ್ಪಿನಕಾಯಿ ಅನ್ಬೇಕು, ಇಲ್ಲ ದುಳುಗೊಂಡು ಉಪ್ಪಿನಕಾಯಿ ಅಂತ ನಮ್ದೇ ಹೆಸರು ಇಡೋದು ಸರ್ ಅದು. ಓಹೋ, ನಾವೇ ಗುಂಡಪ್ಪ ಉಪ್ಪಿನಕಾಯಿ ಅಂತ ಮಾರಾಟ ಇದೆ ಈಗ ಸದ್ ನಮ್ಮಲ್ಲಿ ಅದಾ ಸರ್. ನಾವು ಎಲ್ಲರಿಗೆ ಮನೆ ಮನೆ ಒಯ್ದು ಯಾರು ಬೇಕಂದ್ರೆ ಕೊಡ್ತೇವೆ ಸರ್. ಎಷ್ಟು ಕಿಲೋಗೆ ಎಷ್ಟು ರೇಟು? ನಾವು ಕಿಲೋಗೆ 200 ರೂಪಾಯಿ ಸರ್. ನಮ್ಮ ಉಪ್ಪಿನಕಾಯಿ ಒಮ್ಮೆ ತಿಂದ್ರೆ ಯಾರು ಬಿಡೋದಿಲ್ಲ ಸರ್, ಮತ್ತೊಮ್ಮೆ ತೊಂಬ ಅಂತ ಹೇಳ್ತಾರೆ. ಆ ತರ ಅದು ಉಪ್ಪಿನಕಾಯಿ, ಅದರ ಜೊತೆಗೆ ರೇಷ್ಮೆಯಲ್ಲಿ ಮಿಶ್ರ ಸರ್ ಅಲ್ಲ ಬೆಳೆಸಿದೇವ್ರಿ ಸರ್. ಓಹೋ, ಅಲ್ಲ ಬೆಳೆಸಿದೀವಿ. ಅಲ್ಲ ಯಾಕೆ ಬೆಳೆಸಿದೇವೆ ಅಂದ್ರೆ, ನಮ್ದು ಇನ್ನೊಂದು ಎಕರೆ ಕಬ್ಬು ಅದ, ಕಬ್ಬಿಗೆ ಅಲ್ಲ ಹಾಲು ಕುಡಿಸ್ಬೇಕಂದ್ರೆ ಹೊರಗಿಂದ ಅಲ್ಲ ತರಬೇಕಾಗ್ತಿತ್ತು, ಅದಕ್ಕೆ ನಮ್ದೇ ಅಲ್ಲ ಬೆಳೆಸಿ. ಎಷ್ಟು ಪ್ರದೇಶದಲ್ಲಿ ಹಾಕಿದ್ರಿ ಅಲ್ಲ? ಅದು ಒಂದು ರೇಷ್ಮೆ ಮಿಶ್ರದಾಗ ಒಂದು 6 ಸಲ ಹಾಕಿದೇವೆ ಸರ್. ಓಹೋ, 6 ಸಲ ಹಾಕಿದೇವೆ. ನಮ್ ಪ್ರತಿ ವರ್ಷ ಕಬ್ಬಿನ ಹಾಲಿಗೂ ಬರ್ತದ. ನಮ್ ಇನ್ ಯಾರೇ ರೈತರು ಅಧಿಕಾರಿಗಳು ನಮಗೆ ಸಂಬಂಧಪಟ್ಟವ್ರು ಎಲ್ಲ ಇಲಾಖೆದವ್ರು ಕೇಳಿದ್ರಂದ್ರೆ ನಮ್ದೇ ಅಲ್ಲ ಒಯ್ದು ಕೊಡ್ತೇವೆ ಸರ್. ಓಹೋ, ಅವ್ರ ಮನೆಗೆ ನಾವೇ ಎಲ್ಲ ಒಯ್ದು ಕೊಡ್ತೇವೆ ಆರ್ಗ್ಯಾನಿಕ್. ಈ ತರ ಅಲ್ಲ ಸರ್. ಗುಂಡರ, ಈಗ ನೀವು ಅಳ್ಳ ಬೆಳೆದಿದ್ರಿ, ನಿಂಬೆ ಹಣ್ಣ ಬೆಳೀತಾ ಇದ್ರಿ, ಬಹಳ ಮುಖ್ಯವಾಗಿ ನೀವು ಕಬ್ಬಿನ ಬೆಳೆಯನ್ನ ಮಾಡ್ತಾ ಇದ್ರಿ. ಕಬ್ಬಿನ ಬೆಳೆ ಮಾಡಿದ್ರು ಕೂಡ ಅದನ್ನು ಕಾರ್ಖಾನೆಗೆ ಹಾಕೋದಿಲ್ಲ. ನಾವು ಕಾರ್ಖಾನೆಗೆ ಹಾಕೋದಿಲ್ಲ. ಕಾರ್ಖಾನೆಗೆ ಯಾಕೆ ಹಾಕೋದಿಲ್ಲ ಸರ್ ಅಂದ್ರೆ, ಏನ್ ಮಾಡ್ತೀರಿ ಮತ್ತೆ? ಹಿಂದೆ ಮೊದಲೊಮ್ಮೆ ನಾವು ಕಬ್ಬು ಬೆಳೆದೇವ್ರಿ ಸರ್. ಕಬ್ಬು ಬೆಳೆದಾಗ ನಮ್ಮದು ಲಾಭ ಅನಿಸ್ಲಿಲ್ಲ ಸರ್. ನಾವು ಇದ್ದಿದ್ದು ಕೈಯಲ್ಲಿದ್ದ ಬಂಗಾರನ ಮಾರ್ಕೊಂಡು ಲೇಬರ್ ಖರ್ಚು ಮಾಡಿ ಫ್ಯಾಕ್ಟ್ರಿಗೆ ಒಯ್ದು ಕೊಟ್ಟೆ ಸರ್. ಅವಾಗ ಬಂದಿದ್ದು ನನಗೆ 10,000 ರೂಪಾಯಿ ಸರ್. ಇದು ಯಾಕೆ ನಾವು 10,000 ತಗೊಂಡು ಲಾಭ ಏನ್ ಮಾಡಕ್ಕೆ, ಇದ್ರದ್ದು ಬೇಡ ಅಂತೇಳಿ ನಾವು ಸ್ವಂತ ಅಲ್ಲಿ ಬಿಟ್ಟೆವು ಸರ್. ಅದು ಬಿಟ್ಟು ಮುಂದೆ ನಮಗೆ ಜ್ಞಾನ, ಎಲ್ಲ ಇಲಾಖೆ ಜ್ಞಾನ ಬಂದಾಗ ನಾವು ಸ್ವತಃನೇ ಕಬ್ಬು ಹಚ್ಚಿ ಎಲ್ಲರೂ ಹಳ್ಳಿ ಹಳ್ಳಿ ಕಬ್ಬನ್ನು ಹಾಲು ಮಾರ್ತಾರೆ. ನಾವೇ ನಮ್ಮ ಸ್ವಂತ ಯಾಕೆ ರೋಡಿಗೆ ಮಾರಬಾರ್ದು? ಎಲ್ಲಿ ಮಾಡಿದ್ರಿ ಮತ್ತೆ? ಈಗ ಪಟ್ಟಣ ಕ್ರಾಸ್ದಲ್ಲೇ ಮಾಡೀನಿ ಸರ್. ಕಬ್ಬಿನ ಎಷ್ಟು ಕಬ್ಬು ಅರಿತೀರಲ್ಲಿ? ನಾವು ದಿನ ಡೈಲಿ ಸರ್ 2 ಹೊರಿ ಪೆಂಡಿ ತರ್ತೇವೆ ಸರ್. ಕಬ್ಬಿನ ಹಾಲ ದಿನ ತಂದು 10 ರೂಪಾಯಿ ಗ್ಲಾಸ್. ನಮ್ದೇ ಅಲ್ಲ, ನಮ್ದೇ ನಿಂಬಿಕೆ ಸರ್. ನಾನೇ ಸ್ವತಃ ಮಷಿನ್ ಸರ್. ಆ ತರ ಮಷಿನ್ ಹಾಕಿಕೊಟ್ಟೆವು ಅಂದ್ರೆ ನಮ್ಮಲ್ಲಿ ಎಲ್ಲರೂ ಗೊತ್ತದ. ಅಲ್ಲಿ ಯಾರು ಮಾಡ್ತಾರೆ ಈಗ? ನೀವು ಅಲ್ಲಿ ಇರ್ತೀರಿ? ಇಲ್ಲ ಇಲ್ಲ ಸರ್, ನಾನೇ ಮುಂಜಾನೆ 8-9 ಬರ್ತೀನಿ. ರಾತ್ರಿ 8 ತನಕ ನಾನೇ ಇರ್ತೀನಿ ಸರ್. ನನಗೆ ಬೇಸರ ಆಯ್ತಾ, ನಮ್ಮ ಹೆಂಡತಿ ಬರ್ತಾಳೆ, ಅವ್ರು ಮಾಡ್ತಾರೆ. ಈ ತರ ಮಾಡಿ ದಿನ ಡೈಲಿ 3,000-4,000, ಒಂದೊಂದು ವಾರನೇ ಒಂದೊಂದು ಸಾರಿ 5,000 ಹೋಗ್ತದೆ. ಓಹೋ, ಒಂದೊಂದು ಸಾರಿ 3,000 ಒಳಗೆ ಬರ್ತದೆ ಡೈಲಿ ರೊಕ್ಕ ನನಗೆ. ಅಂದ್ರೆ ಕಾರ್ಖಾನೆಗೆ ಹಾಕೋದಕ್ಕಿಂತ ಈ ರೀತಿ ಮಾರಾಟ ಮಾಡೋದು ಒಳ್ಳೇದಿರಿ ಸರ್. ಕಾರ್ಖಾನೆಗೆ ಹಾಕಿದ್ರೆ 1 ಎಕರೆಗೆ 20,000 ಬರಲ್ ಸರ್ ಎಲ್ಲ ಖರ್ಚು. ನಾವು ಸ್ವತಃ ಹಾಲು ಮಾರದೇ ಸ್ವಾವಲಂಬಿ ಆದ ನಾವು 4-5-6 ಲಕ್ಷದನ್ನು ಗಳಿಸ್ಬೋದು ಸರ್ ಇದ್ರ 1 ಎಕರೆ. ಈ ತರ ಈ ರೀತಿಯಾಗಿ ರೈತರು ಗಮನಿಸಬೇಕು ಇದನ್ನ. ಯಾಕೆಂತ ಹೇಳಿದ್ರೆ, ನಾವು ಕಾರ್ಖಾನೆಗೆ ಹಾಕ್ಲಿಕ್ಕೆ ಕಬ್ಬನ್ನು ಬೆಳೆಸುದಲ್ಲ, ಈ ರೀತಿಯಾಗಿ ಕಬ್ಬಿನ ಹಾಲು ಮಾರಾಟ ಮಾಡುವಂತ ವ್ಯವಸ್ಥೆ, ಉದ್ಯೋಗನೂ ಆಗ್ತದೆ ಜೊತೆಗೆ ಲಾಭನೂ ಬರ್ತದೆ. ಇದ್ರ ಜೊತೆಗೆ ಏನ ಸರ್, ದಿನ ಡೈಲಿ ಮಾರದಾಗ ನಮ್ಮ ದನಗಳಿಗೆ ಮೇವನು ಆಗ್ತದೆ. ಆಮೇಲೆ ನಮ್ ದನಗಳಿಗೆ ಹಿಪ್ಪಿ ನಮ್ ತಿಪ್ಪಿ ಗೊಬ್ಬರನ ಆಗ್ತದೆ ನೋಡಿ. ಇದ್ರಾಗ ಲಾಭ ಹೆಂಗಪ್ಪ ಅಂದ್ರೆ ಹಾಲಿಂದ ಲಾಭ ನಮ್ಗ, ಮೇವಿನ ದನಗಳಿಗೆ ರೊಕ್ಕ ನಮಗ. ಮೂರು ಸೋರ್ಸ್ ಅದಾರ ಸರ್. ಎಲ್ಲಿಯೂ ನಷ್ಟ ಮಾಡಿ ಲಾಭ ಸರ್ ಎಲ್ಲ. ಈ ತರ ನಾವು ಒಕ್ಕಲ್ತನ ಮಾಡಿದ್ವಿ ಸರ್ ಅಲ್ಲಿಂದು. ಇದ್ರ ಜೊತೆಗೆ 1 ಎಕರೆ ಅರಣ್ಯ ಮಾಡಿದ್ವಿ ಸರ್. ಅರಣ್ಯದಲ್ಲಿ ಏನೇನು ಮಾಡಿದ್ರಿ? ಅರಣ್ಯ ನೋಡಿ ಸರ್, ಸೀತಾಫಲಿ ಗಿಡವ, ಜಾಪಳಿ ಗಿಡವ, ಮಾವಿನಕಾಯಿ ಗಿಡವ, ನೀಲ್ಕಾಯಿ, ನೆಲ್ಲಿಕಾಯಿ, ಬಾರಿಕಾಯಿ, ಚೀಕು ಗಿಡ, ಮತ್ತೆ ಸಾಗೋನಿ ಗಿಡನೂ. ಈ ತರ 1 ಎಕರೆ ಪ್ರತ್ಯೇಕ ಅರಣ್ಯ ಇಟ್ಟಿದ್ದೇವೆ. ಪ್ರತ್ಯೇಕ ಅರಣ್ಯ ಯಾಕೆ ಇಟ್ಟಿದ್ದೇವಪ್ಪ ಅಂದ್ರೆ, ನಮಗ್ ವರ್ಷನಾಗ 2 ಸಾರಿ ಸಪೋಟ ಕಾಯಿ ಬರ್ತಾವ್ರಿ. ಅವು ನಾವು ರೋಡಿಗೆ 50-60 ರೂಪಾಯಿ ಕೆಜಿ ಮಾರ್ತೇವೆ ಡೈಲಿ ರೀ. ಅದ್ರ ದುಡ್ಡು ಬರ್ತದೆ. ಅದ್ರ ಜೊತೆಗೆ ನಮಗೀಗ ಮುಪ್ಪಿನ ಕಾಲಕ್ಕೆ ಸಾಗೋನಿ ಗಿಡ ಮಾಡಿ ಜೀವನ ನಡೆಸಬಹುದು ಸರ್. ಹೌದು, ಈಗ ಯಾರು ನೌಕರಿ ಮಾಡೋರು ಅವ್ರಿಗೆ ಪೆನ್ಷನ್ ಬರ್ತದೆ, ನಮ್ಗೆ ಯಾರು ಪೆನ್ಷನ್ ಕೊಡ್ಬೋದು. ಅದಕ್ಕೆ ನಾವು 1 ಸಾಗೋನಿ ಗಿಡ ಮಾರ್ದೇವ ಅಂದ್ರೆ 4 ತಿಂಗಳು ಖರ್ಚು ಮಾಡಬಹುದು. ಹೌದು, 1 ಸಾಗೋನಿ ಮಾರಿದ್ರೆ 4 ತಿಂಗಳು ಖರ್ಚು. ಎಷ್ಟು ಸಾಗೋನಿ ಗಿಡಗಳು ಈಗ ನಮ್ಮಲ್ಲಿ? 200 ಸಾಗೋನಿ ಗಿಡ ಸರ್. ಓಹೋ, ಇನ್ನೊಂದು 10 ವರ್ಷಗ ಅವು 1 ಗಿಡ 10-15,000 ತನ ಸರಳ ಮಾಡ್ತಾರೆ. ಬಾಕಿ ಗಿಡಗಳು ಈ ಚಿಕ್ಕು ಅದ್ದೆಲ್ಲ ಎಷ್ಟು ಗಿಡಗಳಿವೆ? ಅವು ಚಿಕ್ಕು ಗಿಡಗಳೊಂದು 33 ಅದವ್ರ ಸರ್. 1 ಗಿಡ ಕನಿಷ್ಠ ಇಲ್ಲ ಅಂದ್ರೆ ಸರ್ 1 ಕ್ವಿಂಟಲ್, 2 ಕ್ವಿಂಟಲ್, 3 ಕ್ವಿಂಟಲ್ ಕಾಯಿ ಕಡೆ ತನಕ ಗಿಡಗಳವ ಸರ್. ಸಣ್ಣ ದೊಡ್ಡವ್ರಿ 4 ಕ್ವಿಂಟಲ್ ಕಾಯಿ ಕಡೆ ಅಂತ ಗಿಡಗಳವ್ರ ಸದ್ಯ. ಈಗ ಸದ್ಯ ನಮ್ಮಲ್ಲಿ ನೋಡ್ಬೇಕಂದ್ರೆ ಎಲ್ಲಾ ಗಿಡಗಳದ ಕಾಯಿ ವಜ್ಜಾಗ್ಯಾವ ಸರ್. ಆ ತರ ಕಾಯಿವರ್ ಸರ್. ಫಲ ಬಿಟ್ಟಿದೆ? ಫಲ ಬಿಟ್ಟಿದೆ, ಈಗ ಕಾಯಿ ಕಡ್ಲಿಕ್ ಬಂದವ. ಇನ್ನ ಈ ತಿಂಗಳ ಅಕ್ಟೋಬರ್ ನವೆಂಬರ್ 1 ತಾರೀಕು ಮತ್ತ ಹಣ್ಣು ಮಾರದು, ಕಬ್ಬಿನ ಹಾಲು ಮಾರದು, ಅದ್ರ ಜೊತೆಗೆ ನಮ್ ಕಾಯಿಪಲ್ಯ ಮಾರದು, ಅಲ್ಲ ಅರಿಶಿಣ ಮಾರದು, ದಿನನಿತ್ಯ ಗಳಿಕೆ ಸರ್. ಈ ತರ ಮಾಡಕ್ ನಾವೆಲ್ಲ ಸೋರ್ಸ್ ಮಾಡ್ಕೊಂಡಿದ್ವಿ ಸರ್. ಈಗ ನೀವು ಗಂಡ ಹೆಂಡತಿ ಇಬ್ಬರೇ ಇರೋದು ಅಂತ ಹೇಳ್ತಾ ಇದ್ರಿ, ಹೇಗೆ ಇದನ್ನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತೀರಿ ಇಷ್ಟು ಸರ್? ನಾವು ಒಂದು ಕಡೆಯಲ್ಲಿ ಕಬ್ಬಿನ ಹಾಲು ಮಾರಾಟ ಮಾಡ್ಬೇಕು, ಅಲ್ಲ ಮಾರಾಟ ಮಾಡ್ಬೇಕು, ತರಕಾರಿ ಮಾರಾಟ ಮಾಡ್ಬೇಕು, ಕೃಷಿ ಮಾಡ್ಬೇಕು, ಹೇಗೆ ಹೊಂದಾಣಿಕೆ ಮಾಡ್ಕೊತೀರಿ ಸರ್? ಹೊಂದಾಣಿಕೆ ಇದ್ರಾಗ ಏನಿಲ್ಲ ಸರ್. ಮುಂಜಾನೆ ನಾವು 8 ಗಂಟೆ ಒಳಗಡೆ ಹೊಲದಾಗ ಏನೇನು ಬೇಕನ್ನೋದೆಲ್ಲ ಸರ್. ಕಬ್ಬು ಬೇಕಂದ್ರೆ ಆಟಾಟಿಗೆ ಕಬ್ಬು ರೆಡಿ ಮಾಡ್ಕೊಳ್ಳೋದು, ಅದ್ರ ಜೊತೆ ನಿಂಬಿಕಾಯಿ, ಅಲ್ಲ ಅರಿಶಿಣ, ಇಂಥವೆಲ್ಲ ಮೊದಲ ನಾವು 2 ದಿನ ಇರ್ಲಿಕ್ಕೆ ದಿನನಿತ್ಯ ಸರ್. ಮಧ್ಯಾಹ್ನದಾಗ ನಾನು ಹೆಂಡತಿ 1 ಲೇಬರ್ ತುಣಿಕಿಸಿ ಎಲ್ಲ ರೆಡಿ ಮಾಡ್ತಾಳೆ ಸರ್. ಚೀಕು ಹಣ್ಣು ಅವೆಲ್ಲ ಗೊಳೆ ಮಾಡ್ತಾಳೆ. ಮುಂಜಾನೆ ಗಾಡಿ ಒಳಗೆ, ಎತ್ತಿನ ಗಾಡಿ ಒಳಗೆ ಕಬ್ಬ, ಚೀಕು, ಕೈ ಎಲ್ಲ ಕಾಯಿಪಲ್ಲೆ ರೋಡಿಗೆ ಇಟ್ಬಿಡೋದು. ಅಲ್ಲಿ 8-8.5 ಗಂಟೆಗೆ ನನಗೆ ಹಾಲಿನ ಚಾಲು ಮಾಡೋದ್ರಿ. ರಾತ್ರಿ 8 ಗಂಟೆ ಅಂತಾರೆ ಅಲ್ಲಿ ಇರೋದು ಸರ್. ಅವ್ರು ಈ ಕಡೆ ನನ್ನ ಹೆಂಡತಿ ಇಲ್ಲಿ ಹೊಲದಾಗ ಕೆಲಸ ಮಾಡ್ತಾಳೆ, ನಾನು ರೋಡಿನ ಮ್ಯಾಗ ನಿಂತು. ಕಬ್ಬಿನ ಹಾಲು ಮಾರಾಟ ಮಾಡೋದು ಇಲ್ಲಿ ಮೇನ್ ರೋಡಿಗೆ ಸರ್, ಅಳಂದ ರೋಡಿಗೆ ಪಟ್ಟಣ ಕ್ರಾಸಿಗೆ ರೀ. ಅಲ್ಲೇ ದಿನನಿತ್ಯ ಅಲ್ಲೇ ಮರ ಸರ್. ಹಾಲು ಅಂದ್ರೆ ಪಟ್ಟಣ ಕ್ರಾಸಿಗೆ ಬಂದ್ರೆ ಹಾಲು ಕುಡಿಬಹುದು? ಯಾವಾಗ ಹಾಲು ಕುಡಿಬಹುದು ಸರ್, ನೀವು ಯಾವಾಗ ಹಾಲು ಕುಡಿಬಹುದು? ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆ. ಏನು ವಿಶೇಷ ಈ ಲಿಂಬು ಎಲ್ಲ, ಇದು ನಿಂಬೆ ಹಣ್ಣು ಎಲ್ಲ ಹಾಕಿ ಮಾಡ್ತೀರಾ? ಅಲ್ಲ ನಿಂಬೆ ಎಲ್ಲ ಹಾಕಿ ಸರ್, ಅಲ್ಲ ಹಾಕ್ರೆ ನೆಮ್ಮದಿ ಇರ್ತಾರ ಒಳಗ್ರಿ. ನಿಂಬಿಕಾಯಿ ಹಾಕ್ರೆ ತಂಪೆಚ್ಚಿಗಾಗ. ಆಮೇಲೆ ಕಬ್ಬಿನ ಹಾಲು ಎಲ್ಲಾ ಶುಗರ್ BP ಒಟ್ಟು 16 ರೋಗಗಳಿಗೆ ಕಂಟ್ರೋಲ್ ಮಾಡ್ತದೆ ಸರ್ ಅದು. ಕಬ್ಬಿನ ಹಾಲು ಅಂದ್ರೆ ಕಬ್ಬಿನ ಹಾಲು ಕುಡಿದು ಒಳ್ಳೇದು? ಕಬ್ಬಿನ ಹಾಲು ಕುಡಿಯೋದು ಒಳ್ಳೇದು ಸರ್. ಹಿಂದೆ ನಮ್ಮ ಹಿರಿಯರು ಕಬ್ಬಿನ ಹಾಲು ಕುಡಿದು ಸಜ್ಜಕ ಬೆಲ್ಲ ತಿಂದೆ ಅವ್ರು ಶಕ್ತಿವಂತಿದ್ರು. ನಾವು ಬೆಳೆದಂತ ಆರ್ಗ್ಯಾನಿಕದ ಕೆಮಿಕಲ್ ತಿನ್ಬೇಕು, ನಮ್ಮ ಬೆಳೆದಂತೆ ಸ್ವಾವಲಂಬಿ ಬದುಕು ಮಾಡ್ಕೋಬೇಕು. ಹೊರಗಿಂದ ಪದಾರ್ಥ ತಿನ್ಲಕ್ ಹೋಗ್ಬಾರ್ದು ಸರ್. ಇವತ್ ಹೆಂಗಾಗ್ಯದ ಮಂದಿಗೆ ಸರ್, ಬೇಕರಿ ಅಂದ್ರೆ ಅದು ತಿನ್ಲಕ್ ಮಾತ್ರ ನಮಗ್ ಟೆಸ್ಟ್ ಬರ್ತದ, ಅದರಿಂದ ರೋಗ ಹೆಚ್ಚಿಗಾಗ್ಯದ. ಇವರಿಗೆ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಸಾವಯವ ಕೃಷಿಯಲ್ಲಿ ಮಾಡಿದಂತ ಪದಾರ್ಥಗಳನ್ನ, ಹಣ್ಣು ಹಂಪಲುಗಳನ್ನು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಆರೋಗ್ಯ ಒಳ್ಳೆ ಸರ್. ಹೆಚ್ಚಾಗ್ತಾರೆ ಅಂದ್ರೆ ನೀವು ಈಗ ಪ್ರತಿ ಸೀಸನ್ ಗಿಂತದ್ದು ಅಂತ ಮಾಡ್ತೀರಾ? ಒಂದು ಬೇಸಿಗೆ ಕಾಲಕ್ಕೆ, ಚಳಿಗಾಲಕ್ಕೆ ಅಥವಾ ಮಳೆಗಾಲಕ್ಕೆ ಅಂತ ಈ ಬೆಳೆಗಳನ್ನು ಮಾಡ್ತೀರಾ ಹಣ್ಣು ಗಿಡಗಳಲ್ಲಿ? ಸರ್ ಅವು ನಿಸರ್ಗದಾಗ ತನ್ನ ತಾನೇ 2 ಸಾರಿ ಚೆಕ್ಕು ಕೈ ಬರ್ತದೆ ಸರ್. ನಾವು ಇಂಥವೇನೆ ಬೆಳಿಬೇಕಿಲ್ಲ, ಅದು ತನ್ನ ತಾನೇ ನಿಸರ್ಗದ 2 ಸಾರಿ ಬರ್ತದೆ ವರ್ಷಕ್ಕೆ ಸರ್. ಆಮೇಲೆ ಅದ್ರ ಜೊತೆ ಇವೆಲ್ಲ ನಂಬಲ್ ತರಕಾರಿಗಳು ಈ ತರ ಎಲ್ಲ ಮಾಡ್ಕೊಂಡು, ಅಲ್ಲ ಅರಿಶಿಣ ಮಾಡ್ಕೊಂಡು ಈ ತರ ನಮ್ ಸಮೃದ್ಧಿ ಬದುಕದ್ರ ಸರ್. ನಾವು ಒಟ್ಟ ಜೀವನದಾಗ ಇಲ್ಲಿ ತನಕ ಲಾಸ್ ಅನ್ನೋದಿಲ್ಲ ಸರ್. ಒಳ್ಳೆ ಒಕ್ಕಲ್ತನ, ಕೋಟಿ ವಿದ್ಯೆಗಿನ ಮೇಟಿ ವಿದ್ಯೆ ಮೇಲೆ ಸರ್. ಅದು ಹೇಗೆ ಸಾಧ್ಯ ಆಯ್ತು, ಏನು ಅದರ ಗುಟ್ಟು ಏನು ಅಂತ? ಗುಟ್ಟು ಏನು ಸರ್, ಸಾಧನೆಗೆ ಅಸಾಧ್ಯವಾದ ಸಾಧಿಸ ಛಲ ಬೇಕು, ದುಡಿದು ತಿನ್ನುವ ದುಡ್ಡಿನ ತಾಯಬೇಕು. ಅನ್ಯಾಯದ ಹಣ ಮುಟ್ಟಬಾರ್ದು, ವ್ಯರ್ಥ ಕಾಲ ಕಳಿಬಾರ್ದು, ಜೀವ ವಿಡಿಮಾನ ದುಡಿಬೇಕು, ಸಂಕಲ್ಪ ಇರ್ಬೇಕು ಸರ್. ಇದು ದೊಡ್ಡ ಸಂದೇಶ ರೈತರಿಗೆ ಅಲ್ವಾ? ಈಗ ಕೆಲವರು ಹೇಳ್ತಾರೆ ನಮ್ಗೆ, ಈಗ ಕೃಷಿಗೆ ಜನನೇ ಸಿಗುದಿಲ್ಲ, ಇದ್ದ ಭೂಮಿ ಎಲ್ಲ ಪಾಳ ಬಿದ್ದು ಹೋಗ್ತಾ ಇದೆ, ಏನೂ ಮಾಡ್ತಾ ಇಲ್ಲ, ನೀರಾವರಿ ಸೌಲಭ್ಯ ಇದ್ರೂ ಮಾಡ್ತಾ ಇಲ್ಲ, ಹೀಗಂತವ್ರಿಗೆ ಏನು ಹೇಳ್ತೀರಿ ಸರ್? ಇದು ಅವ್ರು ಏನಂತಾರೆ, ಅವ್ರು ತಪ್ಪು ಸರ್. ನೀವು ಸ್ವಾವಲಂಬಿ ಯಾಕಾಗಲ್ಲ, ನೀವು ದುಡಿಯೋದಿಲ್ಲ, ನೀವು ಯಾಕೆ ದುಡಿಯೋದಿಲ್ಲ ನೋಡ್ರಿ? ನೀವು ದುಡಿಬೇಕಾದ್ರೆ ಹೆಂಗಪ್ಪ, ನೀವು ಮತ್ತೊಬ್ಬರ ಬಗ್ಗೆ ಬದುಕಬೇಡ್ರಿ. ಮೊದಲು ನಿನ್ನ ನೀ ಶಾಣೆ ಆಗ್ಬೇಕು. ನಿನಗೇನು ಬೇಕು, ನಿನ್ನ ಕೆಲಸ ಎಟ್ಟು, ನಿನಗೆ 2 ಆಕಳು ಸಾಕಕತ್ತಲ್ಲ ಸಾಕ್ಬೇಕು, 2 ಕುರಿ ಸಾಕ್ಬೇಕು, 2 ಕೋಳಿ ಸಾಕ್ಬೇಕು, ನಿನ್ನ ಬದುಕು ನೀನು ನಡ್ಸ್ಕೋಬೇಕು. ಎಷ್ಟು ದನಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿ ಸರ್ ಹೋದರ್ಷ 22 ದನಗಳು ಇದ್ದು ಈಗ 6-7 ದನಗಳು ಸರ್. ಕಡಿಮೆ ಆಕೈತು? ಕಡಿಮೆ ಆಕೈತೆ ಅಂದ್ರೆ ಸರ್, ನಾವು ಕಬ್ಬಿನ ಹಾಲಿಗೆ ಬೆನ್ನ ಹತ್ತಿದೇವ್ರಿ, ಇಲ್ಲಿ ಹೊಲದಾಗ ಕೆಲಸ ಮಾಡಕ್ ಜರ ಕಷ್ಟ ಆಗತ್ತು, ಅದಕ್ಕೆ ಕೆಲವು ತೆಗೆದು 6 ಇಟ್ಟಿದ್ದೇವೆ ಸರ್. ನಮ್ಮ ದಿನನಿತ್ಯ ಹಾಲ ಮೊಸರು ಬೇಕು, ನಮ್ಮ ಹೊಲಕ್ಕೆ ತಿಪ್ಪಿ ಗೊಬ್ಬರ ಬಸಲಿಕ್ಕೆ ಇಷ್ಟೇ ಇಟ್ಟಿದ್ದೇವೆ ಸರ್. ಮಾರಾಟ ಮಾಡ್ತೀರಾ ಹಾಲು? ನಾವು ಹೆಚ್ಚಿಗಾದಾಗ ನಮ್ಮಲ್ಲಿ ಇಲ್ಲಿ ಗುಲ್ಬರ್ಗ ನಮ್ಮ ಕೆಲವರು ಪರಿಚಯ ಇದ್ದವ್ರಿಗೆ ನಾವು 60 ರೂಪಾಯಿ ಲೀಟರ್ ತಂದು ಕೊಡ್ತೀವಿ. ಒಳ್ಳೆ ರೇಟ್ ಸಿಗ್ತಾ? ರೇಟ್ ಸಿಗ್ತದೆ ಸರ್. ನಮ್ಮದೇ ಹಾಲ, ನಮ್ಮದೇ ಮೊಸರ, ನಮ್ಮದೇ ಬೆಣ್ಣೆ, ನಮ್ಮದೇ ತುಪ್ಪ, ನಮ್ಮದೇ ಕಾಯಿಪಲ್ಯ ಸರ್. ಎಲ್ಲ ಅಂದ್ರೆ ನೀವು ಹೇಳುದು ಸ್ವಲ್ಪನೇ ಜಮೀನು ಇದ್ರೂ ಕೂಡ ಒಳ್ಳೆ ಬೆಳೆ ಬೆಳಿಬಹುದು, ಮನಸ್ಸು ದುಡಿಬೇಕು ಸರ್. ಈ ರೀತಿಯಾಗಿ ಮಾಡಿದ್ರೆ ಒಂದು ಉತ್ತಮವಾಗಿರತಕ್ಕಂತ ಒಂದು ಖುಷಿಯನ್ನ ಕಾಣಬಹುದು. ಖುಷಿನೂ ಕಾಣಬಹುದು ಸರ್, ಯಾರಿಗೂ ಬಡತಾನೆ ಇಲ್ಲ ಸರ್. ಅಂದ್ರೆ ನೀವು 3 ಎಕರೆ 27 ಗುಂಟದಲ್ಲಿ ವರ್ಷಕ್ಕೆ 7.5 ಲಕ್ಷ ಲಾಭ ಗಳಿಸ್ತೀರಿ? ಇಷ್ಟು ಲಾಭ ನಾವು ಗಳಿಸಿದೇವೆ ಸರ್. ಇನ್ನು ಕೊನೆಗೆ ಸರ್, ನಮ್ಮ ಸಂಕಲ್ಪ ಏನಪ್ಪ ಅಂದ್ರೆ, ಇಷ್ಟು ನಾವೆಲ್ಲ ಸಾಧನೆ ಮಾಡಿದೆವು, ಬಾವಿ ಹೊಡಿಸಿದೆವು, ಮನೆ ಕಟ್ಟಿಸಿದೆವು, ಹೊಲದಾಗ ಕೃಷಿ ಹೊಂಡ ಹೊಡಿದೆವು, ಇಷ್ಟೆಲ್ಲ ಹಣ್ಣು ಮಾಡಿದೆವು, ಇನ್ನು ಕಬ್ಬಿನ ಹಾಲು ಮಾರಾಟ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಇನ್ನು ನಾ ಇಷ್ಟೆಲ್ಲ ಮಾಡಿದ್ರು ನಂದು ಎಲ್ಲಿ ತನ, ನನ್ನ ಜೊತೆ ಇದ್ದವ್ರು ಎಲ್ಲರೂ ಹೇಳ್ಬೋದು, ಮುಂದೆ ಶಾಶ್ವತ ತುಳಿಬೇಕಲ್ಲ. ಹೌದು, ಅದಕ್ಕೇನು ಮಾಡಿದೆ? ಅದಕ್ಕೆ ನಾನೇನು ಮಾಡೀನಿ ಸರ್, ಈಗಾಗಲೇ ನನ್ನ ಸ್ವಂತ ಗಂಡ ಹೆಂಡತಿ ದುಡಿದು ಒಂದು 5.5 ಲಕ್ಷಕ್ಕೊಂದು ಜಮೀನು ಖರೀದಿ ಮಾಡಿದೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಸರ್, ನಾನು ತಾಯಿ ತಂದೆ ಸತ್ತು ಮಗು ಜೊತೆಗೆ ಕೋಳಿ ಕುರಿ ಸಾಕಾಣಿಕೆ ಮಾಡಿ ಸರ್. ಈಗ ಕೋಳಿ ಸಾಕಾಣಿಕೆ ಈಗ ಮಾಡಿ? ಈಗನೂ ಅದ ಸರ್ ಕೋಳಿ. ಎಷ್ಟಿದೆ ಕೋಳಿಗಳು? ಈಗ ಒಂದು 20 ಕೋಳಿ ಇದಾವ್ ಸರ್. 20 ಕೋಳಿ ಇವೆ? ಹಾ, 20 ಕೋಳಿ ಇವ್ರ ಸರ್. ನೀವು ತತ್ತಿ 10 ರೂಪಾಯಿಗೆ ಒಂದು? ನಾವು ತತ್ತಿ 10 ರೂಪಾಯಿ ಮಾಡ್ತೇವೆ ಸರ್. ಆಮೇಲೆ ನಮಗೇನ್ರೆ 500 ರೂಪಾಯಿ ಬೇಕಂದ್ರೆ ಯಾರಿಗ್ರೆ ಫೋನ್ ಮಾಡ್ತೇವೆ ಸರ್. ಹೊಲಕ್ಕೆ ಬಂದೆ 500 ರೂಪಾಯಿ ಕೊಟ್ಟು 1 ಕೋಳಿ ಹೋಯ್ತಾರೆ ಸರ್. ಹೋಯ್ತಾರೆ? ಹೋಯ್ತಾರೆ ಸರ್. ಓಹೋ, ನಾ ಮಾರ್ಕೆಟ್ಗೆ ಹೋಗ. ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತೀರಿ? ಅದಕ್ಕೆಲ್ಲ ಈಗಿನ ಕೋಳಿಗಳನ್ನು ಸಾಕೋದು ಒಂದು ಹೊಸ ವಿಧಾನಗಳೆಲ್ಲ ಇರ್ತಾವ ಸರ್? ಹೊಸ ವಿಧಾನಗಳಿಗೆ ನಾವು ನಂಬಲ್ಲ ಸರ್. ಅದು ಹೈಬ್ರಿಡ್ ಅದ ಸರ್. ದೇಶಿ ಕೋಳಿನೇ ತೆಗಿಬೇಕು. ದೇಶಿ ಕೋಳಿ ನಮ್ಮ ಹಿಂದ್ ಪಿತ್ರಾಜಿ ಹಿತ್ತಲ್ದಾಗ ಏನು ಹಿತ್ತಲ್ದ ಮದ್ದು ಅಂತಿರಲ್ರಿ, ಹಂಗ ಹಿತ್ತಲ್ದಾಗ ನಮ್ಮ ದನಗಳ ಬಲ್ಲೇ ಬದುಕ್ತಾವ. ನಮ್ಮ ದನಗಳ ಹೆಂಡಿ ತಿತ್ತಾವ, ನಮ್ಮ ಹೊಲದಾಗಿದ್ದ ಕಸ ತಿತ್ತಾವ. ಒಂದು ದೇಶಿ ಕೋಳಿ ವರ್ಷಕ್ಕೆ 50 ಕೋಳಿ ತಯಾರತ್ತ ಸರ್. ಒಂದು ಕೋಳಿಯಿಂದ 50 ಕೋಳಿ ತಯಾರತ್ತ. ಎಲ್ಲಕ್ಕಿಂತ ಲಾಭ ಹೆಚ್ಚಿದ್ರಾಗದ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನೇ ಹೆಚ್ಚು ಮಾಡ್ಬೇಕಂತ ಇದ್ದೀರಿ? ಇದನ್ನೇ ಹೆಚ್ಚು ಮಾಡ ಸರ್. ಯಾಕಂದ್ರೆ ವೃದ್ಧಾಶ್ರಮ ಮಕ್ಕಳ ಅನಾಥಾಶ್ರಮ ಎಲ್ಲ ಮಾಡಿ ಎಲ್ಲ ಇದೆಯಾ ಸರ್. ಕೋಳಿ ಕುರಿ ದನಗಳ ಮೇಲೆ ನಾನು ವೃದ್ಧಾಶ್ರಮ ಎಲ್ಲ ನಡಿಬೇಕು ಸರ್. ನಡಿಬೇಕು. ಯಾರಿಗೂ ದುಡ್ಡು ಕೇಳೋದಿಲ್ಲ. ಮತ್ತೆ ತರಕಾರಿ ಅದು ಇದು ಎಲ್ಲ ತರಕಾರಿ ಹಾಲು ನಮ್ಗೆ ಹಾಲು ಸಿಗ್ತದೆ ಸಾಕು. ನಮ್ಗೆ ಕೋಳಿ ಮೊಸ ಸಿಗ್ತದೆ, ದನಗಳದೆಲ್ಲ ಸಿಗ್ತದೆ, ನಮ್ಗೆ ಯಾವುದೂ ಕೊರತೆ ಇಲ್ಲ ಸರ್. ಇನ್ನೇನ್ರಿ ನಾವು ಮುಂದಿನ ದಿನಗಳ ನಾವು ಏನ್ರಿ ಮತ್ತೆ ನೀರಾವರಿದಾಗ ಕಾಯಿಪಲ್ಯ ಕೊತ್ತೇವೆ ಸರ್, ಒಂದ್ ಎಕರೆ ನಮ್ಮ ವೃದ್ಧಾಸ ಕಾಯಿಪಲ್ಯ ಬೇಕು. ಈ ತರ ನಡ್ಸ್ಕೊಂಡು ಜೊತೆಗೆ ಕೃಷಿನೂ ಅಲ್ಲಿ ಮಾಡ್ಬೋದು. ಅಲ್ಲೇ ಮಾಡ್ಬೋದು ಸರ್. ಈ ನಿಮ್ಮ ಹೊಲದ ಪಕ್ಕ ನಿತ್ಯಗಳು ಇಲ್ಲ, ನಮ್ಮ ಹೊಲದ ಪಕ್ಕ ಇಲ್ಲ ಸರ್, ನಮ್ಮ ಹೊಲಕ್ಕೆ ಅದಕ್ಕೆ ಒಂದು 4 ಕಿಲೋಮೀಟರ್ ದೂರ. ಆದ್ರೆ ಅಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಮಾತ್ರ ಅಲ್ಲಿ ಏನದ ಫಾರೆಸ್ಟ್ ಜಮೀನ ಅದ ಸರ್, ಒಂದ್ 2.5 ಎಕರೆ ಜಮೀನು. ಅಲ್ಲಿ ಕುರಿ ದನ ಕೋಳಿ ಸಾಕಕ್ಕೆ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ. ತಾನೇ ಮೈದು ಬರ್ತದೆ, ತಾನೇ ಇದು ಇರ್ತದೆ. ನಮ್ಮ ವೃದ್ಧಾಶ್ರಮ ನಡೆಸ್ಕೋತ ಮಕ್ಕಳ ಜೊತೆ ಜೀವನ ಕಳೆದ ಕೊನೆಗೆ ಸರ್. ಸಹಜವಾಗಿ ಒಂದು ಕೃಷಿ ಮಾಡ್ಕೊಂತ ಜೀವನ ಮಾಡಬೇಕು ಅಂತ ಅಲ್ವಾ? ಹೌದು ಸರ್. ತುಂಬಾ ಒಳ್ಳೇದು ಗುಂಡೇರೆ ಧೂಳಗೊಂಡವರೇ. ಬಹಳ ಮುಖ್ಯವಾಗಿ ನಿಮ್ಮ ಮಾತಿನಲ್ಲಿ ಪ್ರೇರಣೆ ಏನು ಅಂತ ಹೇಳಿದ್ರೆ, ದುಡಿದು ತಿನ್ನಬೇಕು, ವ್ಯರ್ಥ ಕಾಲಹರಣ ಮಾಡಬಾರ್ದು. ಈ ರೀತಿಯ ಒಂದು ಪ್ರಗತಿಪರ ರೈತನಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಇದು ಕಲ್ತದಲ್ಲ, ಪಾಠ ಓದಿ ಹೇಳುವುದಲ್ಲ, ಸ್ವತಃ ದುಡಿಮೆ ಮೂಲಕ ಗಳಿಸಿಕೊಂಡ ಅನುಭವ. ಇದು ನಮ್ಮದು ಪಿತ್ರಾಜಿತ್ರ ನಮ್ಮ ತಾಯಿ ತಂದೆ ಕಲಿಸಿದ್ದೆ ಸರ್. ನಂತರ ಎಲ್ಲ ಮೀಡಿಯಾದವರು ಎಲ್ಲ ಕೃಷಿ ಇಲಾಖೆ ಎಲ್ಲ ಜ್ಞಾನ ಕೊಟ್ಟರು ಸರ್. ಆಗ್ಲಿ ಗುಂಡೇರಾರೆ, ನೀವು ಪ್ರಗತಿಪರ ರೈತರಾಗಿ ಮಿಶ್ರ ಬೆಳೆ ಮೂಲಕ ಸಮಗ್ರ ಬೆಳೆಯನ್ನು ಮಾಡುವುದರ ಮೂಲಕ ಹೇಗೆ ಒಂದು ಬೆಳೆಯನ್ನು ಮಾಡಿ ಹಣ ಗಳಿಕೆಯನ್ನು ಮಾಡಬಹುದು, ಒಂದು ಇನ್ನೊಂದಕ್ಕೆ ಹೇಗೆ ಪೂರಕವಾಗಿ ಇರಬಹುದು ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಒಂದು ಪಟ್ಟಣದಂಥ ಗ್ರಾಮದಿಂದ ಈ ರೀತಿಯಾಗಿ ಕೃಷಿಯನ್ನು ಮಾಡಿ ಇವತ್ತು ನಾಡಿನ ಉದ್ದಗಲಕ್ಕೂ ತಾವು ಪರಿಚಿತರಾಗಿದ್ದೀರಿ, ಜೊತೆಗೆ ಇಡೀ ದೇಶದ ಕೃಷಿಯ ಅನುಭವವನ್ನು ಗಳಿಸಿಕೊಂಡಂತ ಒಬ್ಬ ರೈತ ಕೂಡ ಆಗಿದ್ದೀರಿ. ನಮ್ಮೆಲ್ಲ ರೈತರು ಕೂಡ ನಿಮ್ಮ ಹಾಗೆ ಅನುಕರಣೆ ಮಾಡಿ ನಿಮ್ಮ ಹೊಲಕ್ಕೆ ಬೆಳೆ ನೀವು ಹೇಗೆ ಮಾಡ್ತಾ ಇದ್ದೀರಿ ಅಂತ ಅನುಭವವನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಹೊಲಗಳಲ್ಲಿ ದುಡಿಮೆಯೊಂದಿಗೆ ಗಳಿಕೆಯ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಒಳ್ಳೆ ಮಾತನ್ನು ಹಂಚಿಕೊಂಡಿದ್ದೀರಿ ಗುಂಡೇರ ಧೂಳ್ಗೊಂಡವರೇ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಈಗ ನಾರಾಯಣಪ್ಪ ಶಿರ್ವಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು.